ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು, ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಣೆ ಹಾಗೂ ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹುರಳಿ ಕಾಮನಹಳ್ಳಿ ಹಂತದಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಎನ್ ಭಾಸ್ಕರ್ ಹಾಗೂ ಎನ್ ಜನಾರ್ದನ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಮಾರಗೌಡನಹಳ್ಳಿ ಪೋಸ್ಟ್ ಹುರುಳಿ ಕಾಮನಹಳ್ಳಿ ಹಂತದಲ್ಲಿ ಯಶಸ್ವಿಯಾಗಿ ಸಮಗ್ರ ಕೃಷಿಯಲ್ಲಿ ನಿರತರಾಗಿರುವಂತಹ ಇಬ್ಬರು ವ್ಯಕ್ತಿಗಳು, ಅಣ್ಣ ತಮ್ಮಂದರು, ಎನ್ ಜನಾರ್ದನ್ ಇವರು ಅಣ್ಣ, ಹಾಗೇನೆ ಎನ್ ಭಾಸ್ಕರ್ ಇವರು ತಮ್ಮ. ಜನಾರ್ದನ್ ಅವರು BA ವರೆಗೆ ವಿದ್ಯಾಭ್ಯಾಸ ಮಾಡಿ ಕೃಷಿ ಬದುಕಿನಲ್ಲೇ ಒಂದು ರೀತಿ ಸಾರ್ಥಕತೆಯನ್ನು ಕಂಡುಕೊಂಡಿರುವಂಥವ್ರು. ತಮ್ಮ ಭಾಸ್ಕರ್ ಸಹ ಅವರು SSLC ವರೆಗೆ ವಿದ್ಯಾಭ್ಯಾಸ ಮಾಡಿ ಅಣ್ಣನ ಜೊತೆ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜನಾರ್ದನ್, ಈಗ ನಿಮ್ಮ ಕ್ಷೇತ್ರದಲ್ಲಿ ನಾವು ನೋಡಿದಾಗ 15,000 ಬ್ರಾಯ್ಲರ್ ಕೋಳಿಗಳನ್ನು ಸಾಕಣೆ ಮಾಡ್ತಾ ಇದ್ದೀರಿ. ಒಂದು ಕಂಪನಿ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ನಿರಂತರವಾಗಿ 45 ದಿನಗಳಿಗೆ ಒಂದು ಬ್ಯಾಚ್ ಥರ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದು ನಿಮಗೆ ಲಾಭದಾಯಕ ಅಂತ ಅನಿಸಿದೆ. ಇರೋವಂಥ 9 ಎಕರೆ ಪ್ರದೇಶದಲ್ಲಿ ತೆಂಗಿನ ಸಸಿಗಳನ್ನು ಹಾಕಿದ್ದೀರಿ, ಸಿಲ್ವರ್ ಓಕ್ ಮರಗಳಿದೆ, ಜೊತೆಗೆ ತರಕಾರಿ ಬೆಳೆಗಳು ಕರಿ ಬದನೆ ಟೊಮ್ಯಾಟೊ ಇದನ್ನು ಸಹ ಬೆಳೀತಾ ಇದ್ದೀರಿ. ಹೇಳಿ, BA ತನಕ ಓದಿದ್ರಿ, ನಿಮ್ಮ ಕೃಷಿ ಜೀವನ ಹೆಂಗ್ ಪ್ರಾರಂಭ ಆಯ್ತು? ಸರ್, ನಾನು BA ಓದಿದೆ. ಆವಾಗ ನನಗೆ ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ಮೆಂಟ್ ಮಾಡಿಸಿದ್ದೆ. 10 ವರ್ಷ ಎಂಪ್ಲಾಯ್ಮೆಂಟ್ ಕಾಯಿದೆ, ಒಂದು ಜಾಬ್ ಸಿಗ್ಲಿಲ್ಲ. ಆವಾಗ ನನ್ನ ಜೀವನಕ್ಕೆ ಮುಂದಕ್ಕೆ ದಾರಿ ಏನು ಅಂತ ನೋಡ್ತಾ ಇದ್ದೆ. ನಮ್ದು ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ಇತ್ತು, ವ್ಯವಸಾಯ ಮಾಡ್ತಾ ಇದ್ದೋ. ಆವಾಗ ಒಂದು ಯಾರೋ ಒಬ್ಬರ ನೋಡಿ ನಾನು ಕೃಷಿ ಚಟುವಟಿಕೆ ಬಂದು ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಯಾವ್ದಾರ ಒಂದು ತಗೊಳ್ಳೋದಂತ ಯೋಚನೆ ಮಾಡಿದೆ. ಆವಾಗ ಅನಿಸ್ತು ನನಗೆ ಕೋಳಿ ಸಾಕಾಣಿಕೆ ನನಗೆ ಇಷ್ಟವಾಯಿತು. ಆ ಕೋಳಿ ಸಾಕಾಣಿಕೆಗೆ ನಾನು ಬಂದೆ. ನಾನು ಬಂದಾಗ, ಹೊಸದಾಗಿ ಬಂದಾಗ 1,000 ಬಾಯ್ಲರ್ ಕೋಳಿ ಸಾಕ್ತಾ ಇದ್ದೆ. 1,000 ಬಾಯ್ಲರ್ ಕೋಳಿ ಸಾಕೊಂಡು ಆಮೇಲೆ 2,500 ಬಂದೆ. ಆಮೇಲೆ ನನ್ನ ತಿರ್ಗಾ ನನ್ನ ಆಸೆ 5,000 ಆಸೆ ಬಂತು. 5,000 ಬಾಯ್ಲರ್ ಕೋಳಿ ಸಾಕೋಣ ಅಂತ ಆಸೆ ಪಟ್ಟು ಪರಿಶ್ರಮ ಪಟ್ಟು ಬ್ಯಾಂಕ್ಗೆ ಹೋಗಿ ವಿಚಾರಿಸ್ದೆ. ನನಗೆ SBM ಬ್ಯಾಂಕ್ ಮ್ಯಾನೇಜರ್ ವೇಣುಗೋಪಾಲ್ ಅಂತ ಒಬ್ರು ಇದ್ರು, ಅವ್ರು ಬಹಳ ಸಹಾಯ ಮಾಡಿದ್ರು. ಅವ್ರ ಸಹಾಯದಿಂದ ನಾನು 2,000 ರಿಂದ 5,000 ಕೋಳಿ ಬಂದೆ. ತಿರ್ಗಾ ನೆಕ್ಸ್ಟ್ ಅವ್ರು ಇರುವಾಗನೆ ತಿರ್ಗಾ ಆ ಬ್ಯಾಂಕ್ ಲೋನ್ ತೀರಿಸಿದ ಮೇಲೆ ನನಗೆ 10,000 ಸ್ಕ್ವೇರ್ ಫೀಟ್ಗೆ ಲೋನ್ ಅವರೇ ಕೊಟ್ರು. ಇವಾಗ ನಂದು 15,000 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಸುಗುಣ ಕಂಪನಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ನನ್ನ ಕೋಳಿ 45 ದಿನಕ್ಕೆ ಒಂದು ಬ್ಯಾಚ್ ಬರ್ತದೆ, ಅಂದ್ರೆ 60 ದಿನಕ್ಕೆ ಒಂದು ಬ್ಯಾಚು. ಮಧ್ಯದಲ್ಲಿ 20 ದಿನ ಶೆಡ್ ಕ್ಲೀನ್ ಮಾಡೋದು, ವೈಟ್ ವಾಶ್ ಮಾಡೋದು, ಫಿಮಿಗೇಷನ್ ಮಾಡೋದು ಈ ಕೆಲಸ ಇರ್ತದೆ. 45 ದಿನಕ್ಕೆ ಒಂದು ಬ್ಯಾಚ್ ಬರ್ತದೆ. ನನಗೆ 45 ದಿನಕ್ಕೆ ಒಂದು ಬ್ಯಾಚ್ಗೆ ನನಗೆ 2.5 ಲಕ್ಷದಿಂದ 3 ಲಕ್ಷ ಆದಾಯ ಸಿಗುತ್ತದೆ. ನನಗೆ ಖರ್ಚು 1 ಲಕ್ಷ ಮಾತ್ರ ಖರ್ಚು ಬರ್ತದೆ. ಲೇಬರ್ ಖರ್ಚು, ಕರೆಂಟ್ ಬಿಲ್ಲು, ಎಕ್ಸ್ಟ್ರಾ ಹೀಟ್ಗೆ ನಾವು ಇಜ್ಜಲ್ನ ಯೂಸ್ ಮಾಡ್ತೀವಿ. ಇಜ್ಜಲು ಅದು 700 ರೂಪಾಯಿ ಮೂಟೆ ಇರೋದ್ರಿಂದ ಅದು ಸ್ವಲ್ಪ ಖರ್ಚು ಬರ್ತದೆ. ಕರೆಂಟ್ ಬಿಲ್ಲು ಅದೊಂದು ಖರ್ಚು ಬರ್ತದೆ, ಲೇಬರ್ ಕಾಸ್ಟ್ ಬರ್ತದೆ. ನನಗೆ ಇನ್ನು ಮಿಕ್ಕದೆಲ್ಲ ನನಗೆ ಆದಾಯ ವರ್ಷ ನನಗೆ ತಿಂಗಳಿಗೆ 1.5 ಲಕ್ಷದಿಂದ 2 ಲಕ್ಷ ಆದಾಯ ಇರುವಾಗ ನನಗೆ ಒಂದು ತಿಂಗಳಿಗೆ 1.5 ಲಕ್ಷ ಆದಾಯ ಇದೆ. ನನಗೆ ಕೋಳಿ ಸಾಕಾಣಿಕೆಯಲ್ಲಿ 1.5 ಲಕ್ಷ ಆದಾಯ ಇದೆ. ಅದರ ಜೊತೆ ಕೃಷಿ ಚಟುವಟಿಕೆಗೆ ನಾನು ಟೊಮೆಟೊ ಹಾಕೊಂಡಿದ್ದೀನಿ. ನನ್ನ ನಿತ್ಯ ಖರ್ಚಿಗೆ, ಮನೆ ಖರ್ಚಿಗೋಸ್ಕರ ನಾನು ಟೊಮೆಟೊ ಹಾಕೊಂಡಿದ್ದೀನಿ, ಕಪ್ಪು ಬದನೆ ಹಾಕಿದ್ದೀನಿ, ಶುಂಠಿ ಹಾಕಿದ್ದೆ, ಹಿಂಗೆ ಒಂದೊಂದು ಬೇಸಾಯನೂ ಅವರೇ ಹಾಕಿದ್ದೀನಿ. ಹಿಂಗೆ ಒಂದೊಂದು ನನ್ನ ಖರ್ಚು ವೆಚ್ಚಕ್ಕೆ ಒಂದೊಂದು ಖರ್ಚಿಗೋಸ್ಕರ ನಾನು ಒಂದೊಂದು ಕೃಷಿ ಚಟುವಟಿಕೆ ಮಾಡಿಕೊಂಡು ಬರ್ತಾ ಇದ್ದೀನಿ. ಇದು ನಿಮಗೆ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಒಳ್ಳೆ ರೀತಿ ಇಬ್ಬರು ಅಣ್ಣ ತಮ್ಮಂದ್ರು ನಿಮ್ಮ ನಿಮ್ಮ ಕುಟುಂಬದ ಜೊತೆ ನೀವು ನೆಮ್ಮದಿಯಾಗಿ. ಈಗ ಈ ಬ್ರಾಯ್ಲರ್ ಕೋಳಿ ಏನು ಸಾಕಣೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಬರೋಣ. ಒಂದು 2,500 ಕೋಳಿಗಳು ಅದರ ಸಾಮರ್ಥ್ಯ ಇರುವಂತದ್ದು, 6 ಮನೆಗಳನ್ನ ನೀವು ಕಟ್ಕೊಂಡ್ರಿ. ಪ್ರಾರಂಭಿಕ ಬಂಡವಾಳ ಎಷ್ಟಿತ್ತು, ಎಷ್ಟು ನೀವು ಇನ್ವೆಸ್ಟ್ ಮಾಡಬೇಕಾಯ್ತು, ಏನೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅದಕ್ಕೆ ಬೇಕಾದಂತಹ ಏನೆಲ್ಲ ಸೌಲಭ್ಯಗಳನ್ನ ನೀವು ಮಾಡ್ಕೊಂಡ್ರಿ, ಅದೆಲ್ಲ ಹೆಂಗ್ ಮಾಡ್ಕೊಂಡ್ರಿ, ಎಷ್ಟು ಖರ್ಚಾಯ್ತು, ಮತ್ತೆ ಒಂದು ಕೋಳಿಗೆ ನೀವು ಏನು ಸಾಕಣೆ ಮಾಡೋದಕ್ಕೆ ಆಗುವಂತಹ ಖರ್ಚು ವೆಚ್ಚ ಅದ್ರ ಬಗ್ಗೆ ಒಂದು ಮಾಹಿತಿ ಮಾಡ್ಕೊಡಿ. ಕೋಳಿ ಸಾಕಾಣಿಕೆಗೆ ಮೊದಲು ಸ್ವಂತ ಜಮೀನು ಬೇಕು. ಸ್ವಂತ ಜಮೀನು ಮತ್ತೆ ನೀರು ಸೌಕರ್ಯ ಬೇಕು. ನೀರು ಅಂದ್ರೆ ಓಪನ್ ವೆಲ್ ಆಗಲ್ಲ, ಬೋರ್ವೆಲ್ಲೇ ಯೂಸ್ ಮಾಡಬೇಕು. ಯಾಕಂದ್ರೆ ವಾಟ್ರೆ ಮೀನು, ಕೋಳಿ ಸಾಕಾಣಿಕೆಯಲ್ಲಿ ನೀರೇ ಮೀನು. ನೀರಿನ ಪಿ ಎಚ್ ಮತ್ತೆ ನೀರಿನ ಹಾರ್ಡ್ನೆಸ್ ಮೀನ್ ಸರ್, ಕೋಳಿ ಸಾಕಾಣಿಕೆ ಮೀನ್ ಇರೋದೇ ಅದು. ಇವು ಎರಡು ಚೆನ್ನಾಗಿದ್ರೆ ಮತ್ತೆ ಜಮೀನು ಮಟ್ಟವಾಗಿರ್ಬೇಕು, ಮಳೆ ನೀರು ಕೋಳಿ ಸಾಕಾಣಿಕೆ ಕೊಠಡಿಗೆ ನೀರ್ ನುಗ್ಗಬಾರ್ದು, ಆ ತರ ಇರಬೇಕು. ಆ ತರ ಇದ್ರೆ ಸೂಕ್ತವಾದ ಜಾಗ. ಆ ಜಾಗದಲ್ಲಿ ನೀರು ನಮ್ಗೆ ಮೇನ್ ಬೇಕಾಗಿರೋ ಸರ್ ನೀರು. ನೀರು ಒಂದಿದ್ರೆ ಸಾಕಾಣಿಕೆಗೆ ನಾವು ಶೆಡ್ಗೆ ಒಂದು ಸ್ಕ್ವೇರ್ ಫೀಟ್ ಅಂದ್ರೆ ಒಂದು ಕೋಳಿ ಸಾಗಕ್ಕೆ 162 ರೂಪಾಯಿಯಿಂದ 65 ರೂಪಾಯಿ ಕಾಸ್ಟ್ ಬರ್ತದೆ ಸರ್ ಶೆಡ್ ಮಾಡಕ್ಕೆ. ಶೆಡ್ ಮಾಡಕ್ಕೆ ಸರ್ ಎಷ್ಟಾಯ್ತು? ಎಷ್ಟು ಬಂಡವಾಳ ನೀವು ಹೂಡಿದ್ರಿ ಸರ್? ನಾನು ಜಮೀನು ಬಿಟ್ಟು ಶೆಡ್ಗೆ ನಾನು ಸರ್ ಕೋಳಿ ಸಾಕಾಣಿಕೆ ಕಟ್ಟಡಕ್ಕೆ ಅಂದ್ರೆ ನಾನು ಒಂದು ಶೆಡ್ಗೆ 12 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಸರ್. 36 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಂದ್ರೆ ಫೀಡರ್, ಡ್ರಿಂಕರ್, ಆಟೋಮೆಟಿಕ್ ಸಿಸ್ಟಮ್ಗಳಿಗೆಲ್ಲ ಸೇರಿಸಿ ನಾನು 5,000 ಕೋಳಿಗೆ 12 ಲಕ್ಷ ಖರ್ಚು ಬರ್ತದೆ ಸರ್. ಇದು ಪ್ರಾರಂಭ ಮಾಡುವಾಗ ಖರ್ಚು ಜಾಸ್ತಿ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಈ ಆದಾಯ, ಈ ಖರ್ಚನ್ನ ನೀವು ತೆಗಿಬೇಕಾದ್ರೆ ಎಷ್ಟು ವರ್ಷ ಬೇಕಾಯ್ತು ಸರ್? ಈ ಖರ್ಚು ತೆಗಿಬೇಕಂದ್ರೆ ನಾನು ಹಾಕಿರೋ ಬಂಡವಾಳ ತೆಗಿಬೇಕು 4.5 ವರ್ಷ ಬೇಕಾಗ್ತದೆ ಸರ್. ಅಷ್ಟು ಒಳ್ಳೆ ನೀವು ಹಾಕಿರೋ ಬಂಡವಾಳ ಬರುತ್ತೆ, ಆಮೇಲೆ ಲಾಭ ಕಾಣೋದಕ್ಕೆ ಸಾಧ್ಯ ಸಾಧ್ಯ ಸರ್. ಹೌದು ಸರ್. ಈಗ ಒಂದು ಕೋಳಿ, ಈಗಿನ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಒಂದು ಕೋಳಿಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಬರುತ್ತೆ ಅದು ಸರ್? ಒಂದು ಕೋಳಿ ವೆಚ್ಚ ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಅಂತಾರೆ. ಆ ಪ್ರೊಡಕ್ಷನ್ ಕಾಸ್ಟ್ 33 ರೂಪಾಯಿ ಫೀಡ್ ಕಾಸ್ಟ್ ಬರ್ತದೆ, 30 ರೂಪಾಯಿ ಚಿಕ್ಸ್ ಕಾಸ್ಟ್ ಬರ್ತದೆ, ಮೆಡಿಸನ್ ಕಾಸ್ಟ್ 70 ರೂಪಾಯಿ 1 ರೂಪಾಯಿ 10 ಪೈಸೆ ಗಂಟೆ ಮೆಡಿಸನ್ ಕಾಸ್ಟ್ ಬರ್ತದೆ. ಆವಾಗ 63 ರೂಪಾಯಿಗೆ ಪ್ರೊಡಕ್ಷನ್ ಕಾಸ್ಟ್ 1 ಕೆಜಿ ಕೋಳಿ ಸಾಕಾಣಿಕೆಗೆ 73 ರೂಪಾಯಿ ಕಾಸ್ಟ್ ಬರ್ತದೆ ಸರ್. ನಿಮ್ಗೆ ಯಾವ ದರ ಕೊಟ್ಟು ತಗೊಳ್ತಾರ ಅವರು ಸರ್? ನಮ್ಗೆ ಅವರು ಮಾರ್ಕೆಟಿಂಗ್ ಫಿಕ್ಸ್ ಮಾಡ್ತಾರೆ ಸರ್, ಥ್ರೂಟ್ ಇಂಡಿಯಾ ಇಲ್ಲ ಕರ್ನಾಟಕ ರೈಟ್ ಫಿಕ್ಸ್ ಮಾಡ್ತಾರೆ. ಆ ರೇಟ್ ಫಿಕ್ಸ್ ಮಾಡಿದಾಗ ನಮ್ಗೆ ನಾವು ಸಾಕುವಾಗ ಟೈಮಲ್ಲಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂದ್ರೆ ಕೋಳಿ ಸಾಕಾಣಿಕೆ ಜಾಸ್ತಿ ಆಗಿದ್ರೆ ರೈಟ್ ಕಡಿಮೆ ಆಗ್ತದೆ. ಕೋಳಿ ಕಡಿಮೆ ಸಾಕಿದ್ರೆ, ಸ್ಟಾಕ್ ಕಡಿಮೆ ಇದ್ರೆ ರೈಟ್ ಅಪ್ ಮಾಡ್ತಾರೆ. ಒಂದು ಆವರೇಜ್ ಎಷ್ಟು ಬರುತ್ತೆ ಸಾಮಾನ್ಯ? ಆವರೇಜ್ ಅಂದ್ರೆ ಮಿನಿಮಮ್ ಈ ಇಯರ್ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಲಾಸ್ ಆಗಿದೆ, 90 ರೂಪಾಯಿ ರೈಟ್ ಕೋಳಿ ರೈಟ್ ಬಂದ್ರೆ ಸರ್ ಕೋಳಿ ಸಾಕಾಣಿಕೆ ಸೂಪರ್ ಸರ್. ನಿಮ್ಗೆ ಲಾಭದಾಯಕ ಆಗಿರ್ತದೆ, 1 ಕೆಜಿಗೆ 20 ರೂಪಾಯಿ ಆದಾಯ ಸಿಗ್ತದೆ ಸರ್. ಈಗ ಭಾಸ್ಕರ್ ಅವ್ರನ್ನು ಸ್ವಲ್ಪ ಮಾತಾಡ್ಸೋಣ. ಭಾಸ್ಕರ್ ಹೇಳಿ, ಹೆಚ್ಚು ಕಡಿಮೆ ನಿಮ್ಮ ದಿನ ಪೂರ್ತಿ ನೀವು ಈ ಕೋಳಿ ಫಾರ್ಮ್ ನೆಲ್ಲ ಇರ್ತೀರಿ, ಇದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಕೆಲಸಗಳಿರುತ್ತೆ, ಹೆಂಗೆ ನಿರ್ವಹಣೆ ಮಾಡಿದ್ರೆ ಅವು ಆರೋಗ್ಯವಾಗಿರುತ್ತವೆ, ನಿಮಗೆ ಈ ಕಂಪನಿಯವ್ರಿಗೆ ನಿಗದಿಪಡಿಸಿರ್ತಾರೆ ಆ ಮಟ್ಟದಲ್ಲಿ ತೂಕ ಬರುತ್ತೆ, ಅವ್ರು ಏನೆಲ್ಲ ಒಂದು ನಿಬಂಧನೆಗಳಿರುತ್ತೆ, ಅದಕ್ಕಿಂತ ನೀವು ಸರಿದೂಗಿಸೋದಕ್ಕೆ ಸರಿ ಹೋಗುತ್ತೆ, ಜೊತೆಗೆ ಅವರು ಅಗ್ರಿಮೆಂಟ್ ಥರನೇ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಹಂಗೆ ಮಾಡಬೇಕಾದ್ರೆ ಯಾವ ಅಂಶಗಳ ಬಗ್ಗೆ ಗಮನ ಹರಿಸ್ಬೇಕು ಬೆಳಿಗ್ಗೆಯಿಂದ ಸಂಜೆ ತನಕ? ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಓನರ್ ಇರಬೇಕು ಮೇಯ್ನ್ ಆಗಿ ಫಾರ್ಮಲ್ಲಿ. ಲೇಬರ್ ಮಾಡೋದ್ರ ಜೊತೆಲೆ ಓನರ್ ಇದ್ದು ಮೇಂಟೆನೆನ್ಸ್, ಬರ್ಡ್ಸ್ನ ಆಕ್ಟಿವಿಟೀಸ್ ಹೆಂಗಿದೆ ಅದನ್ನೆಲ್ಲ 1 ಅವರ್ 2 ಅವರ್ಸ್ ಒಂದ್ಸರಿ ಅದನ್ನು ಹೋಗಿ ಹೋಗಿ ನೋಡಿ ಅಬ್ಸರ್ವ್ ಮಾಡಬೇಕು. ವಾಟರ್ ಲೆವೆಲ್ ಎಷ್ಟಿದೆ, ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅವೆಲ್ಲ ನೋಡಬೇಕು. ಲೇಬರ್ ಏನು ಮಾಡ್ತಾರೆ ಅವ್ರಿಗೆ ಟೈಮಿಂಗು ಮುಗಿದ್ಮೇಲೆ ಅವ್ರು ಮನೆಗೆ ಹೋಗ್ತಾರೆ, ಅದ್ರ ಮೇಲೆ ಎಕ್ಸ್ಟ್ರಾ ಏನು ಕೆಲಸ ಇದ್ರೆ ಫೀಡ್ ಹಾಕೋ ವ್ಯವಸ್ಥೆ ಎಲ್ಲ ಹಿಂಗೆ ನಾವೆಲ್ಲ ಜೊತೆಲೆ ಇಬ್ರು ಹಾಕ್ತೀವಿ, ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ಎರಡು ಟೈಮ್ ಫೀಡ್ ಹಾಕ್ತೀವಿ. ಎಷ್ಟು ಬೇಕಾಗುತ್ತೆ ಒಂದು ಶೆಡ್ಗೆ? 2,500 ಕೋಳಿ ಇರುವಂತ ಒಂದು ಶೆಡ್ಗೆ ಮರಿಲಿ ಒಂದು ಮೂಟೆ ಇಂದ ಡೈಲಿ ಸ್ವಲ್ಪ ಸ್ವಲ್ಪ ರೈಸ್ ಆಗ್ತಾ ಹೋಗ್ತದೆ. ಹೇಳಿ, ಎಲ್ಲಿ ಮರಿಯಿಂದ ಒಂದು ಮೂಟೆ ಅಂದ್ರೆ ಎಷ್ಟು ಕೆಜಿ? 5 ಮೂಟೆ ಕ್ಲೋಸ್ ಆಗ್ಬೇಕಾದ್ರೆ 5 ಮೂಟೆ ಬರ್ತದೆ ಪರ್ ಡೇ. ಆಯಾ ಕುಡಿಯೋ ನೀರು? ಕುಡಿಯೋ ನೀರು. ಇನ್ನು ಬೇಕಾದಂತ ಚುಚ್ಚುಮದ್ದು ಈ ತರದ್ದೆಲ್ಲ ವ್ಯವಸ್ಥೆ ಇಲ್ಲ, ಇವೆಲ್ಲ ಕಂಪ್ನಿಯಿಂದಾನೆ ಕೊಡ್ತಾರೆ. ನಿಮ್ಮ ಜವಾಬ್ದಾರಿಗಳು ಏನಿರುತ್ತೆ? ಈ ಹಾಗಾದ್ರೆ ಕಂಪ್ನಿಯವ್ರು ಮರಿ ಕೊಡ್ತಾರೆ, ಫೀಡು ಅವರೇ ಕೊಡ್ತಾರೆ, ಮರಿ ಅವರೇ ಕೊಡ್ತಾರೆ, ಮೆಡಿಸಿನ್ ಅವ್ರು ಕೊಡ್ತಾರೆ, ನಾವು ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡೋದು ಅಂದ್ರೆ ಹೆಂಗೆ ಹೇಳಿ? ಅದೇ ನೋಡಬೇಕು ಚೆನ್ನಾಗೆ ಒಳಗಡೆ ಒಡಗ್ಗೆ ಅದೇನಲ್ಲಿ ವೆಟ್ ಆಗಿದೆಯಾ ಡ್ರೈ ಆಗಿದೆಯಾ, ಎಲ್ಲಿ ಭೂಸ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ. ಮರಿ ಬಂದ ದಿನ ಫಸ್ಟ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಮರಿಗೆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕಂದ್ರೆ 90-95 ಇರಬೇಕು ಫಸ್ಟ್ ಡೇ. ಸೆಕೆಂಡ್ ಡೇ 85-88 ಇಲ್ಲ 90, ಮೂರನೇ ದಿನ 85-90, ಇದೇ ತರನೇ 5 ದಿನ ಟೆಂಪ್ರೇಚರ್ 24 ಅವರ್ಸ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಟೆಂಪ್ರೇಚರ್ ಮೇಂಟೈನ್ ಮಾಡೋದ್ರಿಂದ ಕೋಳಿಲಿ ಯೋಕ್ ಅಂತ ಬರ್ತದೆ, ಆ ಯೋಕ್ ಅಬ್ಸರ್ವ್ ಆಗಿ ಅದಕ್ಕೆ ಅಂದ್ರೆ ಮೊಟ್ಟೆಯಲ್ಲಿ ಇರ್ತದಲ್ಲ ಭಂಡಾರದಲ್ಲಿರೋದನ್ನ ಭಂಡಾರದಲ್ಲಿರೋದು ಇವಾಗ ಮಗುಗೆ ಒಕ್ಕಳ ಕರುಳು ಅಂತೀವಲ್ಲ ಆ ತರ, ಆ ಕೋಳಿಗೂ ಒಂದು ಯೋಕ್ ಅಂತ ಇರ್ತದೆ, ಅದು

ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 9 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಜನಪದ ಗೀತೆ, ರಾತ್ರಿ 9:00 ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಇವ್ರು ನೋಡಿ ನಮ್ಗೆ ಅಣ್ಣ ಸುಬ್ಬಣ್ಣ ಅಂತ. ಸುಬ್ಬಣ್ಣ ನಮಸ್ತೆ ಸ್ವಾಮಿ. ಅವರು ಕಮಲವ್ವ, ರುಚಿ ರುಚಿಯಾಗಿ ತಾಯಿ ನಮಸ್ತೆ. ನಮಸ್ತೆ. ರುಚಿ ರುಚಿಯಾಗಿ ಕಷಾಯ ಮಾಡ್ತಾರೆ ಪಾಪೆಗುಡ್ರೆ. ಇವತ್ ನೀವು ಕುಡ್ಕೊಂಡು ಹೋಗ್ಲೇಬೇಕು. ಮಹದಾನಂದವಾಗಿದೆ ಸ್ವಾಮಿ. ಮೊದ್ಲು ಕಷಾಯ ಹೊತ್ತು ಸ್ಪೆಷಲ್ ಆಗಿ ಮಾಡಿ ನೀನು. ಇವ್ ನನ್ ಪಟ್ಟ ಶಿಷ್ಯ ರಾಜಣ್ಣ ಅಂತ. ಜನವರಿ 10 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಕೃಷಿ ಪ್ರಮಾಣೀಕರಣ ಕುರಿತು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ಮೈಸೂರು ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಎಂ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮ್ಮ ಕಚೇರಿಗೆ ಭೇಟಿ ನೀಡಿ ಅಥವಾ ಮೇಲ್ ಹಾಕ್ಬಿಟ್ಟು ಅರ್ಜಿ ಪಡೆಯಬಹುದು. ಅರ್ಜಿನ ಭರ್ತಿ ಮಾಡಿ ನಮಗೆ ಸಲ್ಲಿಸಬೇಕು. ಆಮೇಲೆ ಅದ್ರ ಎಷ್ಟು ಅವ್ರದ್ದು ವಿಸ್ತೀರ್ಣ ಇದೆ ಅಂತ ಅಂದು ನೋಡ್ಬಿಟ್ಟು ನಾವು ಆಫರ್ ಲೆಟರ್ ಅಂದ್ರೆ ಸೇವಾ ಶುಲ್ಕದ ಆಹ್ವಾನ ಪತ್ರ ನೀಡ್ತೀವಿ. ಆಹ್ವಾನ ಪತ್ರ ನೀಡಿದ ನಂತರ ಅದು ಎಷ್ಟು ಸೇವಾ ಶುಲ್ಕ ಆಗ್ತದೆ ಅಂತಂದು ಆ ಸೇವಾ ಶುಲ್ಕ ಪಾವತಿ ಮಾಡಿದ ನಂತರ ನಾವು ಟ್ರೇಸ್ನೆಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಜನವರಿ 11 ಮಂಗಳವಾರ ಕೃಷಿಯ ಅನುಭವವನ್ನು ಕುರಿತು KR ಪೇಟೆ ತಾಲೂಕು ಮಡುವಿನ ಕೋಡಿಯ ಕೃಷಿಕ ದಂಪತಿ ಮಹಾಲಿಂಗ ನಾಯಕ ಮತ್ತು ಮಣಿ ಅವರೊಂದಿಗೆ ಮಾತುಕತೆ. 40 ಅವಾಗಲೂ ತರಕಾರಿ ಬಿಡವತ್ತಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ, ನೀರ ಹುಯ್ಕೊಂಡು ಬೆಳೀತಾ ಇದ್ದ ನಾವು. ಅಲ್ಲಿ ಬಾವಿ ಇತ್ತು ಒಂದು, ಆ ಬಾವಿಲಿ ನೀರು ಹುಯ್ಕೊಂಡು ಉಯ್ ನೀರಲ್ಲಿ ಬೆಳೀತಾ ಇದ್ದು. ಇವಾಗ ಪಂಪ್ ಸೆಟ್ ಮಾಡಿ ಎಲ್ಲ ಹನಿ ನೀರಾವರಿ ಹಿಂಗೆಲ್ಲ ಮಾಡ್ಕೊಂಡು ಆಯ್ ನೀರು ಎಲ್ಲ ಮಾಡ್ಕೊಂಡು ಮಾಡ್ತೀವಿ. ಹೈನುಗಾರಿಕೆ ಮಾಡಿದೀವಿ, ಹಸು ಸಾಕಿದೀವಿ, ಇಷ್ಟೆಲ್ಲ ಮಾಡ್ತೀವಿ. ಅಂದ್ರೆ ನಿಮ್ಮ ತಂದೆಯಿಂದ ಬಂದಂತ ಭೂಮಿ ಇದು? ನನ್ನ ತಂದೆಯಿಂದ. ಹೆಚ್ಚು ವಿದ್ಯಾಭ್ಯಾಸ ಮಾಡಲಿಲ್ಲ ನೀವು? ಇಲ್ಲ, ವಿದ್ಯಾಭ್ಯಾಸ ನಾವು ಮಾಡಿಲ್ಲ. ಆವಾಗಲೇ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮ ಬುದ್ಧಿ ಬಂದಾಗಿಂದು ಇದನ್ನೇ ಮಾಡ್ತಾ ಇದೀವಿ. ಜನವರಿ 12 ಬುಧವಾರ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಜನವರಿ 13 ಗುರುವಾರ. ಸರ್, ನಾನು ಸುಮಾರು 50 ವೆರೈಟಿ ಬೀಜನ ಅವ್ರ ಹತ್ರ ಪಡ್ಕೊಂಡಿದ್ದು, ಹಳೆ ಬೀಜಗಳು. ಅದು ಏನು ನಮ್ಗೇನು ಅವ್ರು KG ಲೆಕ್ಕ ಕೊಟ್ಟಿಲ್ಲ. ಒಂದು ಬೀಜ, ಎರಡು ಬೀಜ, ತಪ್ಪರ 5 ಬೀಜ ಲಾಸ್ಟ್ ಅಷ್ಟೇ ಕೊಟ್ಟಿರೋದು. ಅದನ್ನ ಅವ್ರು ಏನ್ ಹೇಳ್ತಾರೆ, ಈಗ ಒಂದು 5 ಬೀಜ ಕೊಟ್ಬಿಟ್ಟು ಇದು ಮುಂದಿನ ಒಂದು 3 ತಿಂಗಳಲ್ಲಿ 3-4 ಒಂದು 6 ತಿಂಗಳಲ್ಲಿ ನನ್ಗೆ ಇಷ್ಟು ಬೀಜ ಬೇಕು ಅಂತ ಹೇಳಿ. ಎಷ್ಟು ಕೊಡ್ತೀರಿ ನೀವು? 3 ಬೀಜ? ಅದೇ 5 ಬೀಜ ಕೊಟ್ರೆ ಮುಂದಿನ ವರ್ಷಕ್ಕೆ ಅದನ್ನ 1 KG ಮಾಡಬೇಕು. 1 KG ಮಾಡಿ ಕೊಡ್ಬೇಕು. ಹೆಚ್ಚಿಗೆ ಆಗಿದ್ ನಿಮ್ಮ ಹತ್ರ ಉಳಿಬೇಕು? ನಮ್ಮ ಹತ್ರ ಉಳಿತದೆ. ಜನವರಿ 14 ಶುಕ್ರವಾರ ಟೊಮ್ಯಾಟೊ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಜನವರಿ 15 ಶನಿವಾರ. ಅಂದ್ರೆ ಕಳೆದ ವರ್ಷಕ್ಕೆ ನಾನು ಕೆಲಸ ಮಾಡಿದ್ರೆ ಅರ್ಕ ಅಭೇದ್ ತಳಿಯನ್ನ ನಾವು ಪ್ರಾತ್ಯಕ್ಷಿಕೆ ಕೊಟ್ಟಿದ್ವಿ. ಅರ್ಕ ಅಭೇದ್ ಅಂತಕ್ಕಂಥದ್ದು ಒಂದು ಸಂಕರಣ ತಳಿ. ರೈತರಿಗೆ ಇದು ಸ್ವಲ್ಪ ಈ ತಳಿ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಅರ್ಕ ಅಭೇದ್ ಅನ್ನೋದು ಎಲ್ಲಾ ಸೀಸನ್ ಅಲ್ಲಿ ಋತುಮಾನದಲ್ಲಿ ಬೆಳೀತಕ್ಕಂತ ಬೆಳೆ. ಅಂದ್ರೆ ಮಳೆಗಾಲಕ್ಕಾಗಿರ್ಬೋದು, ಮಳೆಗಾಲದ ನಂತರ ನವೆಂಬರ್ ಅಥವಾ ನಮ್ಮ ಹಿಡಿದ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅಥವಾ ಬೇಸಿಗೆ ಬೆಳೀತಕ್ಕಂತ ಒಂದು ಟೊಮೆಟೊ ಹೈಬ್ರಿಡ್ ತಳಿ, F1 ಹೈಬ್ರಿಡ್ ಅಂತ ಹೇಳ್ತಾರೆ. ಇದು ವಿಶೇಷತೆ ಏನು ಅಂತಂದ್ರೆ, ಮೊದಲನೇದು ನಮ್ಮ ಮಾರ್ಕೆಟ್ ಇಲ್ಲಿ ಸರೌಂಡಿಂಗ್ ಮೈಸೂರು ಅಥವಾ ಎಸ್ಪೆಷಲಿ ಚಾಮರಾಜ ಸರೌಂಡಿಂಗ್ ಮಾರ್ಕೆಟ್ ಹೋದ್ರೆ ದುಂಡು ಹಣ್ಣನ್ನ ಇಷ್ಟಪಡ್ತಕ್ಕಂಥದ್ದು ಜಾಸ್ತಿ. ಹುಳಿ ಇರಬೇಕು, ಸ್ವಲ್ಪ ದುಂಡು ಹಣ್ಣು ದುಂಡಾಗಿರ್ಬೇಕು ಅಂತ. ಈ ಜಾಮೂನ್ ಟೈಪ್ ಎಸ್ಪೆಷಲಿ ನಾವು ಬೆಂಗಳೂರು ಮಾರ್ಕೆಟ್ಗೆ ಬಹಳ ಸೂಕ್ತ ಸರೌಂಡಿಂಗ್ಸ್ ನಲ್ಲಿ ಎಸ್ಪೆಷಲಿ ಏನಿದೆ ದುಂಡು ಇರ್ತಕ್ಕಂಥದ್ದು. ಇದನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಿಂದ ಕೂಡ ಕೆಲವು ಪ್ರಾತ್ಯಕ್ಷಿಕೆ ತಕ್ಕಳನ್ನು ಕೂಡ ಇವತ್ತು ತಗೊಂಡಿದ್ವಿ. ಇದರಲ್ಲಿ ಏನಿದೆ ಅರ್ಥ ಅಭೇದ ಅಂತಂದ್ರೆ, ಮಲ್ಟಿಪಲ್ ಡಿಸೀಸ್ ರೆಸಿಸ್ಟೆನ್ಸ್, ಅಂದ್ರೆ 4 ರೋಗಗಳನ್ನ ತಡ್ಕೊಳ್ತಕ್ಕಂತ ಸಚ್ಚಿರ್ತಕ್ಕಂತ ಒಂದು ಹೈಬ್ರಿಡ್ ಸಂಕೀರ್ಣ ತಳಿ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ.